ಭವಿಷ್ಯದ ಟೆಕ್ನಿಕ್ ಬಳಸಿ ನೂರಕ್ಕೆ ನೂರು ದಾಲ್ಮಿಯ ದಾಲ್ಮಿಯ ಸಿಮೆಂಟ್ ಇಂದ ಮನೆ ಕಟ್ಟಿಸಿ ನೂರಕ್ಕೆ ನೂರು ಇದರಲ್ಲಿದೆ ದೃಢತೆ ಸಾಂದ್ರತೆ ದೀರ್ಘ ಬಾಳಿಕೆಯ ಶಕ್ತಿ ಭವಿಷ್ಯದ ಟೆಕ್ನಿಕ್ ಬಳಸಿ ನೂರಕ್ಕೆ ನೂರು ಪಡೆಯಿರಿ ನೂರಕ್ಕೆ ನೂರು ದಾಲ್ಮಿಯ ದಾಲ್ಮಿಯ ಸಿಮೆಂಟ್ ಫ್ಯೂಚರ್ ಟುಡೇ ಮುರಿದ ಹಕ್ಕಿ ಬಾಳಿನವನಿವನೆಂದು ರಕ್ತ ಸಂಬಂಧಿಗಳು ಅಕ್ಕರದಿ ನೋಡರೆ ರೆಕ್ಕೆ ಮುರಿದ ಹಕ್ಕಿ ಬಾಳಿನವನಿವನೆಂದು ರಕ್ತ ಸಂಬಂಧಿಗಳು ಅಕ್ಕರದಿ ನೋಡರೆ ಅಕ್ಕ ತಂಗಿಯ ನುಡಿಯು ಉಕ್ಕಿನ ಮಳೆಯಾಯ್ತು ಅಕ್ಕ ತಂಗಿಯ ನುಡಿಯು ಉಕ್ಕಿನ ಮಳೆಯಾಯ್ತು ಅಕ್ಕ ತಂಗಿಯ ನುಡಿಯು ಉಕ್ಕಿನ ಮಳೆಯಾಯ್ತು ಅಕ್ಕ ತಂಗಿಯ ನುಡಿಯು ಉಕ್ಕಿನ ಮಳೆಯಾಯ್ತು ರೊಕ್ಕ ಬಲವೇ ಬಲವು ಮಿಕ್ಕ ಬಲದೆ ಹಲವು ರೊಕ್ಕ ಬಲವೇ ಬಲವು ಮಿಕ್ಕ ಬಲದೆ ಫಲವು ಮಾನವರ ನಿಜ ಮಾನವರನು ಕಾಣೆ ಮಾನವರ ನಿಜ ಮಾನವರನೇ ಕಾಣೆ ಸಿರಿಯನೇ ಗಳಿಸಿ ಸರಿಯಾದೆನುತ ಮೆರವಣಿಯೇ ಜಗದಲ್ಲಿ ಸಿರಿಯನೇ ಗಳಿಸಿ ಸರಿಯಾದೆನುತ ಮೆರವಣಿಯೇ ಜಗದಲ್ಲಿ ಮಾನವರ ನಿಜ ಮಾನವರನೆ ಕಾಣೆ ಬಾಳುವ ರೀತಿಯನ್ನೇ ತಿಳಿಯದೆ ಬಾಳುವ ರೀತಿಯನ್ನೇ ಬಾಳುವ ರೀತಿಯನ್ನೇ ತಿಳಿಯದೆ ಬ ಬಾಳುವರೆ ನೀತೋ ದರೆಯೊಳಗೆ ಬಾಳುವರೆ ದಿಜನೇ ತಿಳಿಯದೆ ಬಾಳುವರೆ ನೀತೋ ದರೆಯೊಳಗೆ